ಬಂಟ್ವಾಳ ತಾಲೂಕು ಅಳಿಕೆ ಎಂಬಲ್ಲಿನ ನಿವಾಸಿಯಾಗಿದ್ದು ಮಲ್ಲಿಗೆ ಕೃಷಿ ಈ ವಿಷಯದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ಮಲ್ಲಿಗೆ ಕೃಷಿ ಆರಂಭಿಸಲು ಪ್ರೇರಣೆ ಏನು ಅಂತ ಹೇಳ್ಬೋದ ಸರ್? ಹೇಳ್ಬೋದು. ಫಸ್ಟ್ಗೆ ನಾವು ಒಂದು 40 ಸಸಿಯನ್ನು ನಾವು ಮನೆ ಅಂಗಳದಲ್ಲಿ ಮಾಡಿ ನಾವು ಅದರಲ್ಲಿ ಸ್ವಲ್ಪ ಆದಾಯ ಮಾಡಿದ್ದೇವೆ. ಆದಾಯ ಮಾಡಿ ನಮಗೆ ಮಲ್ಲಿಗೆ ಸಿಕ್ಕಿ ನಾವು ಅದರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದೇವೆ. ಈಗ ನಾವು ಅದನ್ನು ನಮಗೆ ಸ್ವಲ್ಪ ಅಂಗಳ ಬೇಕು ಅಂತ ಹೇಳಿ ಅದನ್ನು ನಾವೀಗ ಮನೆ ಟೆರಿಸ್ ಮೇಲೆ ಈಗ 120 ಸಸಿ ನಾವು ಬೆಳೆಸಿದ್ದೇವೆ. ಅದರಲ್ಲಿ ನಮಗೆ ಈಗ ಒಳ್ಳೆ ಈಲ್ಡಿಂಗ್ ಬಂದಿದೆ. ನಮಗೆ ಒಂದು ವರ್ಷದಲ್ಲಿ ಈಗ 7-8 ಲಕ್ಷ ರೂಪಾಯಿ ಆದಾಯ ಬರ್ತಾ ಉಂಟು. ಮತ್ತೆ ನಮಗೆ 7-8 ಹೂ ಸಿಗ್ತದೆ. ಮಾರ್ಕೆಟಿಂಗ್ ನಮಗೆ ಒಳ್ಳೆ ಇದ್ರೆ ನಮಗೆ ಮಲ್ಲಿಗೆ ಕೃಷಿ ಒಳ್ಳೆ ಆದಾಯ ಕೊಡ್ತದೆ. ಎಷ್ಟು ಗಿಡಗಳು ಉಂಟು ಸರ್ ನಿಮ್ಮಲ್ಲಿ? ನಮ್ಮಲ್ಲಿಗ 170 ಗಿಡ ಉಂಟು. ಈಗ ಅದಕ್ಕೆ ಅದರ ಗೊಬ್ಬರ ಎಲ್ಲ ಹೇಗೆ ಮಾಡ್ತಾ ಇದ್ದೀರಾ? ಅದಕ್ಕೆ ಗೊಬ್ಬರ ನಾವು ಸಾವಯವೇ ಮಾಡಿ ಹಾಕುದು. ನಾವು ಒಂದು ಸಲ ಅರಳಿಂಡಿ ಹಾಕಿದ್ರೆ, ಒಂದು ಸಲ ಕೈಬೇವಿಂಡಿ, ಇಲ್ಲದ್ರೆ ನಾವು ಸೆಗಣಿಯನ್ನು ಒತ್ತಿಸಿ ಅದನ್ನು ಸುಡುಮಣ್ಣು ಮಾಡಿ ಹಾಕ್ತೇವೆ. ಮತ್ತೆ ಗೋಮೂತ್ರ ಕೂಡ ಸ್ವಲ್ಪ ಹಾಕ್ತೇವೆ. ಅದನ್ನು ನಾವು ಗೋಮೂತ್ರ ಅಂದ್ರೆ ಹಾಗೆ ಡೈರೆಕ್ಟ್ ನಮಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಅದನ್ನು ನಾವು ತೆಗೆದು ಇಡಬೇಕು. ಇಡಿಟ್ಟು ನಾವೊಂದು 20 ದಿವಸ ಇಟ್ಟು ಅದನ್ನು ತಂಪಾದ ಮೇಲೆ ಮತ್ತೆ ಅದನ್ನು ಅದಕ್ಕೆ ನೀರು ಬೆರೆಸಿ ಹಾಕುವುದು. ಡೈರೆಕ್ಟ್ ಆದ್ರೆ ಹಾಕಿದ್ರೆ ಅದು ಸ್ವಲ್ಪ ಮತ್ತೆ ಕೆಂಪಾಗ್ತದೆ. ಅದು ಹಾಗೆ ಹಾಗೆ ಆಗಿ ಮತ್ತೆ ಅದು ಒಣಗುತ್ತದೆ. ಈಗ ನೀವು ಈ ಕೃಷಿಯನ್ನು ಆರಂಭ ಮಾಡಲಿಕ್ಕೆ ನಿಮಗೆ ಕೃಷಿ ಕೇಂದ್ರದಿಂದ ತರಬೇತಿ ಏನಾದರೂ ಸಿಕ್ಕಿದ ಸರ್? ನಮಗೆ ಇದು ಮಲ್ಲಿಗೆ ನಾವು 40 ಸಸಿ ಮೊದಲು ಫಸ್ಟ್ಗೆ ಅಂಗಳದಲ್ಲಿ ಮಾಡುವಾಗ ನಮಗೆ ಕೃಷಿ ವಿಜ್ಞಾನ ಅಭಿವೃದ್ಧಿಯವರು ರಕ್ಷ್ಮಿ ಅಂತ ಹೇಳಿದ್ದಾರೆ. ಅವರು ಬಂದು ನಮಗೆ ನೋಡಿ ನಮ್ಮ ನಾನು ಮಾಡಿದ ಮಲ್ಲಿಗೆ ಸಸಿ ನನ್ನಕ್ಕಿಂತಲೂ ಎತ್ತರ, ಒಂದು 5-6 ಎತ್ತರ ಇತ್ತು. ಅದನ್ನು ಅವರು ನೋಡಿದ್ರು. ನೋಡಿ ಹೇಳಿದ್ರು, ಇದು ಮಲ್ಲಿಗೆ ಬೆಳೆಸುದು ಈಗಲ್ಲ, ಇದನ್ನು ವರ್ಷದಲ್ಲಿ ಒಮ್ಮೆ ಕಟ್ಟು ಮಾಡಬೇಕು ನೀವು. ಅದೇ ಪ್ರಮಾಣದಲ್ಲಿ ನಾವು ಕಟ್ಟು ಮಾಡಿ ನೋಡಿದ್ದೇವೆ. ನಮಗೆ ಒಳ್ಳೆ ಈಲ್ಡಿಂಗ್ ಬಂತು. ಮತ್ತೆ ಬಂದಾದ ಮೇಲೆ ನಮಗೆ ಅವರಿಗೆ ಆ ಸಲ ಅವರು ಬಂದರು, ನಮಗೆ ಸ್ವಲ್ಪ ಗೊಬ್ಬರ ಕೂಡ ನಮಗೆ ಅವರು ಕೊಟ್ಟಿದ್ದಾರೆ. ಮತ್ತೆ ಅದನ್ನು ಕಟ್ಟು ಮಾಡಲಿಕ್ಕೆ ಒಂದು ಕತ್ತರಿ ಕೂಡ ಕೊಟ್ಟಿದ್ದಾರೆ. ಅವರು ಮಾಡಿ ಹೀಗೆ ಮತ್ತೆ ನಾನು ಮನೆಯ ಮೇಲೆ ಮಾಡಿ ನನಗೆ ನನ್ನ ಒಂದು ಯೂಟ್ಯೂಬ್ನಲ್ಲೆಲ್ಲ ಪ್ರಸಾರವಾಯಿತು. ಮತ್ತೆ ಅದನ್ನೆಲ್ಲ ನೋಡಿ ನಮಗೆ ಕರ್ನಾಟಕ ಸರ್ಕಾರ ನನಗೆ ಪ್ರಶಸ್ತಿ ಕೂಡ ಕೊಟ್ಟಿದೆ. ನಮಗೆ ಇದು ಧರ್ಮಸ್ಥಳದಲ್ಲಿ ನಮಗೆ ಸಿಕ್ಕಿದೆ. ಇದು ಅಂದ್ರೆ ನಿಮಗೆ ಈ ಕೃಷಿ ವಿಜ್ಞಾನ ಕೇಂದ್ರದಿಂದ ಡಾಕ್ಟರ್ ರಶ್ಮಿ ಅವರು ಭೇಟಿ ಕೊಟ್ಟು ನಿಮ್ಮ ಮಲ್ಲಿಗೆ ಕೃಷಿಯ ಬಗ್ಗೆ ಒಂದಿಷ್ಟು ತರಬೇತಿಯನ್ನು ಕೊಟ್ಟಿದ್ದಾರೆ ನಿಮಗೆ? ಹೌದು, ಕೊಟ್ಟಿದ್ದಾರೆ. ಮತ್ತೆ ನಮಗೆ ಮಾರ್ಕೆಟಿಂಗ್ ಕೂಡ ನಾವು ನಮ್ಮ ಹತ್ತಿರದ ಒಂದು ಅಂಗಡಿಗೆ ಕೊಡ್ತಾ ಇದ್ದೇವೆ. ನಾವು ಅವರು ನಮಗೆ 2,100 ರೂಪಾಯಿ ಇದ್ರು ಕೂಡ ನಮಗೆ 1,000 ರೂಪಾಯಿ ಕೊಡುದು. ಅದಕ್ಕೆಲ್ಲ ಮೇಲಿದ್ದದೆಲ್ಲ ಅವರಿಗೆ ಲಾಭ. ಅದು ಆದ್ರಿಂದ ಅವರೀಗ ಅವರೇ ಒಂದು ಮಾರ್ಕೆಟ್ದಾರರನ್ನು ನಮ್ಮಲ್ಲಿಗೆ ತಂದು ನಾವು ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು 2-3 ಸಲ ಮೀಟಿಂಗ್ ಮಾಡಿ ಈಗ ಮಂಗಳೂರಿನವರು ಬಂದು ನಮ್ಮ ಮಲ್ಲಿಗೆಯನ್ನು ಅವರು ಕೊಂಡೋಗ್ತಾರೆ. ನಮಗೆ ಈಗ 2,000 ಇದ್ರೆ 1,900 ಸಿಗ್ತದೆ. ಮೊದಲು ನಮಗೆ 1,000 ಸಿಗ್ತಾ ಇತ್ತು, ಈಗ ನಮಗೆ 1,900 ಸಿಗ್ತದೆ 2,100 ಇದ್ರೆ. ಅದರಿಂದ ನಮಗೆ ಒಳ್ಳೆ ಇದು ಕೃಷಿ ವಿಜ್ಞಾನ ಅಭಿವೃದ್ಧಿಯಿಂದ ನಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ. ಇದು ಕೂಡ ನಮಗೆ ಒಂದು ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮಾರುಕಟ್ಟೆಯನ್ನು ಒದಗಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾನು ತುಂಬಾ ಅಭಾರಿ ಆಗ್ತೇನೆ. ಈಗ ನೀವು ಈ ಮಲ್ಲಿಗೆ ಕೃಷಿಯನ್ನು ಆರಂಭ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತಹ ಒಂದು ಕಚ್ಚಾ ಸಾಮಗ್ರಿಗಳು ಯಾವುದು ಅಂತ ಹೇಳ್ಬೋದು ಸರ್? ಕಚ್ಚಾ ಸಾಮಗ್ರಿಗಳಿದ್ರೆ ಮಲ್ಲಿಗೆ ಬೆಳೆಸುವುದೆಂದರೆ ಅದು ಸ್ವಲ್ಪ ತಾಳ್ಮೆ ಬೇಕು. ಅದರಲ್ಲಿ ತಾಳ್ಮೆ ಬೇಕು ಅಂತ ಅದನ್ನು ನಾವು ಬೆಳೆಸಬೇಕಾದ್ರೆ ಮಲ್ಲಿಗೆಗೆ ನಮಗೆ ನಾವು 50 ಗ್ರೋ ಬ್ಯಾಗಿನಲ್ಲಿ ಮಾಡ್ತಿದ್ರೆ ಅದಕ್ಕೆ ನಮಗೆ ಒಂದು ಖರ್ಚು ಅಂದರೆ ಒಂದು 6-7 ರೂಪಾಯಿ ಖರ್ಚು. ಅದಕ್ಕಿಂತ ಜಾಸ್ತಿ ಅದಕ್ಕೆ ಖರ್ಚಿಲ್ಲ. ನಾನು ಮೊದಲು ಹಸು ಸಾಕ್ತಾ ಇದ್ದೇನೆ. ನಾವು ಒಂದು ಹಸುಗೆ 50,000 ರೂಪಾಯಿ ಕೊಟ್ಟು ಹಸು ತೆಗೆಯುತ್ತಾ ಇದ್ದೇನೆ. ಆದ್ರೂ ಕೂಡ ಅದರಲ್ಲಿ ನನಗೆ ಬೆಸ್ಟ್ ಇದು. 6,000-7,000 ಅದೇ ಹಾಕಿದ್ರೆ ನಮಗೆ 60-50 ಗ್ರೋ ಬ್ಯಾಗ್ನಲ್ಲಿ ಮಾಡಲಿಕ್ಕೆ ಆಗ್ತದೆ. ಒಂದು ಸಸಿಗೆ 50 ರೂಪಾಯಿ ಹಾಗೆ ಸಿಗ್ತದೆ. ಮತ್ತೆ ಅದಕ್ಕೆ ಗೊಬ್ಬರ ನಾವು ಹಾಕೋದು, ನಾವು 10 ಬಟ್ಟಿ ಮಣ್ಣು ಹಾಕಿದ್ರೆ ಅದಕ್ಕೆ ನಾವೊಂದು 3 ಬಟ್ಟಿ ಹೊಯ್ಗೆ ಮತ್ತೆ ಒಂದು 2 ಬಟ್ಟಿ ಏನಾದರೂ ಬೇರೆ ಗೊಬ್ಬರ ಹಾಕ್ಬೇಕು. ಅದು ಹಸು ಗೊಬ್ಬರ ಒಣಗಿದ್ದು ಹಾಕ್ಬೋದು, ಹಸಿ ಹಾಕಬಾರ್ದು. ಮತ್ತೆ ಇಲ್ಲದ್ರೆ ನಾವು ಎರೆಹುಳು ಗೊಬ್ಬರ ಒಂದು ಬ್ಯಾಗ್ ಹಾಕ್ಬೋದು, ಇಲ್ಲಂತಾದ್ರೆ ಅದಕ್ಕೆ ನಾವು ಸುಡುಮಣ್ಣು ಮಾಡಿ ಕೂಡ ಸೆಗಣಿದ್ದು ಸುಡುಮಣ್ಣು ಮಾಡಿ ಹಾಕ್ಬೋದು. ಹಾಗೆಲ್ಲ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅರ್ಧಾಂಶ ಮಾಡಿ ತುಂಬಿಸುವುದು. ಮತ್ತೆ ಅದರಲ್ಲಿ ಸಸಿ ನೆಟ್ಟರೆ ನಮಗೆ ಮತ್ತೆ ನಮಗೆ ಬೇಕಾದಕ್ಕೆ ಅದಕ್ಕೆ ಗೊಬ್ಬರ ಎಲ್ಲ ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಈಗ ಒಂದು ಸಸಿಯನ್ನು ನೆಟ್ಟ ಮೇಲೆ ಎಷ್ಟು ಸಮಯದಲ್ಲಿ ಅದು ನಿಮಗೆ ಇಳುವರಿಯನ್ನು ಕೊಡ್ತದೆ? ಸರಿ ಸರಿ, ನೀವು ಕೇಳಿದ್ದು ಸರಿ. ಚಿಗುರು ಬಂದ ಕೂಡಲೇ ಮುಗುರು ಬರ್ತದೆ. ಅದರಲ್ಲಿ ಆ ಮುಗುರು ಬಂದ್ರೆ ನಾವು ಅದನ್ನು ಮುಗುರನ್ನು ಚಿವುಟಿ ತೆಗಿಬೇಕು. ನಾವೊಂದು 3-4 ತಿಂಗಳಾದ ಮೇಲೆ ಸಸಿ ನಮಗೆ ಎಷ್ಟು ಬೆಳವಣಿಗೆ ಆಗ್ತದೆ ಅಷ್ಟು ಬೆಳವಣಿಗೆ ಆದ ಮೇಲೆ ನಾವು ಅದನ್ನು ತೆಗಿಬೇಕು. ಹೂ ತೆಗಿಲಿಕ್ಕೆ ಶುರು ಮಾಡಬೇಕು. ಮತ್ತೆ ಸಣ್ಣ ಸಸಿಯಲ್ಲಿಯೇ ನಾವು ಹೂ ತೆಗೆದ್ರೆ ಅದು ಸಸಿಯೇ ದೊಡ್ಡದಾಗುದಿಲ್ಲ, ಮತ್ತೆ ಹಾಗೆ ಅದು ಒಣಗಿರ್ತದೆ. ಮತ್ತೆ ದೊಡ್ಡದಾದ ಮೇಲೆ ನಾವು ಹೂ ತೆಗಿಬೇಕು. ಈಗ ನಿಮಗೆ ಒಟ್ಟು ಈಗ ಈ ಗಿಡದಲ್ಲಿ ದಿನದಲ್ಲಿ ಎಷ್ಟು ಅಟ್ಟೆ ಮಲ್ಲಿಗೆ ಸಿಗ್ತಾ ಇದೆ? ಈಗ ನಮಗೆ ಕಳೆದ ವರ್ಷ ಹೇಳಿದ್ರೆ ನಮಗೆ ಒಂದು 8 ಅಟ್ಟಿ 9 ಅಟ್ಟಿ ಎಲ್ಲ ಹೂ ಸಿಕ್ಕಿದೆ. ಈ ವರ್ಷ ಮಳೆ ಜಾಸ್ತಿ ಆದ ಕಾರಣ, ಸ್ವಲ್ಪ ಚಳಿ ಕೂಡ ಜಾಸ್ತಿ ಆದ ಕಾರಣ ಈಗ ನಮಗೆ 2.5 ಅಟ್ಟಿ ಈಗ ಸಿಗ್ತದೆ. ಹಾಗೆ ಈಗ ಸ್ವಲ್ಪ ಕಡಿಮೆ, ಈಗ ಎಲ್ಲರಿಗೂ ಕಡಿಮೆ. ನಾವು ವರ್ಷದಲ್ಲಿ ಒಮ್ಮೆ ಕಟ್ಟೆಲ್ಲ ಮಾಡಿ ಅದ್ರ ಚಿಗುರೆಲ್ಲ ಒಳ್ಳೆ ಬಂದ್ರೆ ನಮಗೆ ಒಳ್ಳೆ ಈಲ್ಡಿಂಗ್ ಬರ್ತದೆ. ಈ ಒಂದು ಮಲ್ಲಿಗೆ ಕೃಷಿ ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಎದ್ದು ಈ ಕೆಲಸವನ್ನು, ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ. ನೀವು ಹೇಗೆ ಇದ್ರ ತಯಾರಿಯನ್ನು ಮಾಡ್ತೀರಾ ಬೆಳಿಗ್ಗೆ ಎದ್ದು? ನಾವು ಬೆಳಿಗ್ಗೆ ಎದ್ದುಕೊಂಡು ನಾವು ಜಾಸ್ತಿ 6 ಅಟ್ಟಿ 7 ಅಟ್ಟಿ ಹೂ ಇದ್ರೆ ನಾವು ಸ್ವಲ್ಪ ಬೇಗ ಹೇಳಬೇಕಾಗ್ತದೆ. 4:30-5 ಗಂಟೆಗೆ ಎದ್ದು ನಾವು ಒಂದು ತಲೆಗೆ ಲೈಟ್ ಎಲ್ಲ ಕಟ್ಟಿ ಇದನ್ನು ಸ್ಟಾರ್ಟ್ ಮಾಡ್ತೇವೆ ಕೊಯ್ಲಿಗೆ. ಮತ್ತೆ ನಾವು 7 ಗಂಟೆಗೆ ಇದ್ರೆ ಅದೆಲ್ಲ ನಮ್ಮ ಕೆಲಸ ಆಗುದಿಲ್ಲ. ಅದು ಮಾರ್ಕೆಟಿಂಗ್ 12 ಗಂಟೆಗೆ ಅದು ಅವರಿಗೆ ಮುಟ್ಟಬೇಕು ಮಲ್ಲಿಗೆ. ಆದ ಕಾರಣ ನಮಗೆ ಬೇಗ ಎದ್ದು ಹೇಳಬೇಕು, ಬೇಗ ಎದ್ದು ಇದನ್ನು ಕೊಯ್ದು ಕಟ್ಟಿ ಕೊಡಬೇಕು. ನೀವು ಇದಕ್ಕೆ ಮನೆಯವರು ಹೇಗೆ ಸಪೋರ್ಟ್ ಮಾಡ್ತಾರೆ ಸರ್ ಈ ಕೃಷಿಗೆ? ಇದಕ್ಕೆ ಈ ಮಲ್ಲಿಗೆ ಕೃಷಿ ಮಾಡಬೇಕಾದ್ರೆ ಮನೆಯವರಲ್ಲಿದ್ದರೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದರೆ ಮಾತ್ರ ಇದನ್ನು ಮಾಡ್ಬೋದು. ಒಂದು ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಇದು. 2 ಜನ 3 ಜನ ಸೇರಿದರೆ ಅದನ್ನು ತೆಗೆದು ಕೊಡಲಿಕ್ಕೆಲ್ಲ ಜನ ಇದ್ದರೆ ಸ್ವಲ್ಪ ಈಸಿ ಆಗ್ತದೆ. ಮತ್ತು ನಮಗೆ 10 ಗಂಟೆ ಮೇಲೆ ಇದನ್ನು ಕಟ್ಟಿ ಆದ ಮೇಲೆ ಮತ್ತೆ ಕೆಲಸ ಇಲ್ಲ. ಮತ್ತು ಫಸ್ಟಿಗೆ ನಾವು ತೆಗೀಲಿಕ್ಕೆಲ್ಲ ಜನ ಎಲ್ಲ ಬೇಕು, ಇದಕ್ಕೆ 4-5 ಜನ ಎಲ್ಲ ಬೇಕಾಗ್ತದೆ. ಈಗ ನೀವು ಕಟ್ಟುವ ಸಂದರ್ಭದಲ್ಲಿ ಸಹ ನಿಮಗೆ ನಿಮ್ಮ ಮನೆಯವರೇ ಕಟ್ತಾ ಇದ್ದಾರಾ ಅಥವಾ ಹೊರಗಡೆ ಯಾರಾದರೂ ನೀವು ಸಹಾಯಕರಾಗಿ ತಗೊಳ್ತೀರಾ? ನಾವು ಕಳೆದ ವರ್ಷ ಎಲ್ಲ ಸ್ವಲ್ಪ ಸಹಾಯಕ ಮಾಡಿ ತೆಗೆದಿಟ್ಟುಕೊಂಡು ಇದ್ದೇವೆ. ಈ ವರ್ಷ ಸ್ವಲ್ಪ ಹೂವು ಕಡಿಮೆ ಆದ ಕಾರಣ ನಾವೇ ಕಟ್ಟುತ್ತೇವೆ, ನಮಗೆ ಆಗ್ತದೆ ಕಟ್ಟಲಿಕ್ಕೆ. ಈಗ ಹೂವು ಸ್ವಲ್ಪ ಕಡಿಮೆ. ಈಗ ಇದಕ್ಕೀಗ ಈ ಹೂ ಕಟ್ಟುವಂಥದ್ದು, ಈ ಬಾಳೆ ಗಿಡ ದಾರ ಸಹ ಉಂಟು ಅಥವಾ ನೂಲಿನ ದಾರವಲ್ಲಿ, ಎರಡು ರೀತಿಯಲ್ಲಿ ಕಟ್ತಾರೆ, ಯಾವ ಒಂದು ದಾರದಲ್ಲಿ ಕಟ್ತಾ ಇದ್ದೀರಾ? ನಾವು ಇದನ್ನು ಬಾಳೆ ಎಲೆಯ ಬಲ್ಲಿನಲ್ಲಿ ನಾವು ಮಾಡಿ ಕಟ್ಟುವುದು. ನಮಗೆ ಅದಕ್ಕೆ ಸ್ವಲ್ಪ ರೇಟ್ ಎಲ್ಲ ಸಿಕ್ಕುವುದು. ಅದಕ್ಕೆ ನೂಲಿನಲ್ಲಿ ಕಟ್ಟಿದ್ರೆ ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಮಾರ್ಕೆಟಿಂಗ್ ಇಲ್ಲ, ನಮ್ಮ ಇಲ್ಲಿಲ್ಲ. ಮತ್ತೆ ಎಲ್ಲ ದೇವಸ್ಥಾನಗೆಲ್ಲ ಕೊಂಡೋಗುದು ಬಾಳೆ ಎಲೆಯಲ್ಲಿ ಕಟ್ಟಿದ್ರೆ ಮಾತ್ರ. ಅದರಿಂದ ನಾವು ಬಾಳೆ ಎಲೆಯೇ ಇದನ್ನು ಬಲ್ಲಿ ಮಾಡಿ ಬೇಸಿಗೆಗಾಲದಲ್ಲಿ ಮಾಡಿ ಕಟ್ಟಿ ಇಡ್ತೇವೆ. ಮತ್ತೆ ಅದನ್ನು ನಾವು ಮಳೆಗಾಲದಲ್ಲಿ ಅದು ಉಪಯೋಗ ಮಾಡ್ತೇವೆ, ಒಳ್ಳೇದಾಗ್ತದೆ ಅದ್ರಲ್ಲಿ ಕಟ್ಟಿರ್ಲಿಕ್ಕೆ, ತೊಂದರೆ ಇಲ್ಲ. ಈಗ ಈ ಮಲ್ಲಿಗೆ ಕೃಷಿಗೆ ಏನಾದರೂ ರೋಗಗಳು ಬರುದು, ಅದರ ಬಗ್ಗೆ ನಿಮಗೆ ಏನಾದರೂ ಅನುಭವ ಆಗಿದೆ ಸರ್? ರೋಗಗಳು ಅದಕ್ಕೆ ಬರ್ತಾ ಉಂಟು. ನಮಗೆ ಈ ಅಡಿಕೆ ಮರಕ್ಕೆ ಬಂದಾಗೆ ಇದಕ್ಕೆ ಕೂಡ ಅಂಥದ್ದು ಕಂಪ್ಲೇಂಟ್, ಎಲೆ ಚುಕ್ಕಿ ರೋಗ ಬರ್ತದೆ, ಮತ್ತೆ ಈ ಹಳದಿ ರೋಗ ಬರ್ತದೆ, ಮತ್ತೆ ಈ ಮುಗುರಿಗೆ ಕೂಡ ಹಾಗೆ ಅದು ಒಂದು ಹುಳು ಬರ್ತದೆ. ಆ ಮುಗುರಿನ ಹುಳಕ್ಕೆ ನಾವು ಮ್ಯಾಜಿಕ್ ಅಂತ ಒಂದು ಎಣ್ಣೆ ಬರ್ತದೆ, ಅದನ್ನು ನಾವು ಸ್ಪ್ರೇ ಮಾಡ್ತೇವೆ. ಅದು 1 ml ಗೆ 1 ಲೀಟರ್ ನೀರು ಹಾಕಿ ಅದನ್ನು ಸ್ಪ್ರೇ ಮಾಡ್ತೇವೆ. ಮತ್ತು ಅದಕ್ಕೆ ನಾವು ಫಸ್ಟಿಗೆ ಮಳೆ ಶುರು ಆಗುವಾಗ, ಮಳೆ ಮುಂಗಾರು ಮಳೆ ಬರುವಾಗ ಅದಕ್ಕೆ ನಾವು ಇದು ಕುಮ್ಮಯ ಹಾಕ್ತೇವೆ. ಕುಮ್ಮಯ ಅಂತ ಎಲ್ಲರೂ ಕೇಳ್ತಾರೆ ಎಲ್ಲರೂ. ಅದಕ್ಕೆ ಅದು ಸುಣ್ಣದ ಹುಡಿಯನ್ನು ಅದಕ್ಕೆ ಒಂದು ಗ್ರೋ ಬ್ಯಾಗಿನಲ್ಲಿ ಮಾಡಿದರೆ 100 ಗ್ರಾಮ್ಸ್ನ ವರ್ಷಕ್ಕೊಮ್ಮೆ ಹಾಕಬೇಕು. ನಾವು ಮಣ್ಣಿನಲ್ಲಿ ಮಾಡಿದರೆ 1/2 ಕೆಜಿ ಆದರೆ ಹಾಕ್ಬೋದು. ಮಣ್ಣಿನಲ್ಲಿ ಮಾಡಿದರೆ ನಮಗೆ ಅದಕ್ಕೆ ಯಾವುದು ಗೊಬ್ಬರ ಜಾಸ್ತಿ ಹೋಗ್ತದೆ, ಅದರಲ್ಲಿ ಮಲ್ಲಿಗೆ ಆಗುವುದು ಕೂಡ ಕಡಿಮೆ. ಗ್ರೋ ಬ್ಯಾಗ್ನಲ್ಲಿ ಒಳ್ಳೆ ಮಲ್ಲಿಗೆ ಆಗ್ತದೆ ನಮಗೆ. ಈ ಸುಣ್ಣವನ್ನು ಕೊಡುವುದು ಈ ಮಣ್ಣಿನ ಒಂದು ಸಂರಕ್ಷಣೆಗೆ? ಸುಣ್ಣವನ್ನು ಕೊಡುವುದು ನಾವು ಅದನ್ನು ಮಣ್ಣು ವರ್ಷದಲ್ಲಿ ಒಂದೊಮ್ಮೆ ಹೊಸತ್ತಾಗ್ತದೆ ಮಣ್ಣು, ಮತ್ತೆ ಅದರಲ್ಲಿ ಕ್ಯಾಲ್ಸಿಯಂ ಎಲ್ಲ ಸಿಗ್ತದೆ. ಮತ್ತೆ ಈ ಹಳದಿ ರೋಗ ಬಂದ್ರೆ ಅದಕ್ಕೆ ನಾವು ಬಯೋಸ್ಟಿನ್ ಅಂತ ಒಂದು ಹುಡಿ ಬರ್ತದೆ, ಅದನ್ನು ನಾವು ಸ್ಪ್ರೇ ಮಾಡ್ತೇವೆ. ಅದನ್ನು 1 ml ಗೆ 1 ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿ ನಾವು ಕೃಷಿ ವಿಜ್ಞಾನಿ ಅಭಿವೃದ್ಧಿ ಹೇಳಿ ನನಗೆ ಮಾಹಿತಿ ಕೊಟ್ಟು ನಾನು ಹಳದಿ ಆದ ಸಸಿಯನ್ನು ಈಗ ನಮ್ಮ ಗ್ರೀನ್ ಆಗಿ ಒಳ್ಳೆ ಬಂದಿದೆ. ಈಗ ನೀವೀಗ ಅದಕ್ಕೆ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಾ ಸರ್? ಅದಕ್ಕೆ ನೀರು, ಮಲ್ಲಿಗೆಗೆ ನೀರು ಅಂತಂದ್ರೆ ಅದಕ್ಕೆ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ. ನೀರು ಅದಕ್ಕೆ ನಾವು ಹಾಕುದು 1 ಲೀಟರ್ ನೀರು, ಒಂದು ಸಸಿಗೆ 1 ಲೀಟರ್ ಗ್ರೋ ಬ್ಯಾಗ್ನಲ್ಲಿ ಹಾಕಿದ್ರೆ. ಅದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಅದು ನೀರು ಕೂಡ ಹಾಗೆ ಮಲ್ಲಿಗೆಗೆ ಎಲ್ಲ ಸಮಯದಲ್ಲಿ ಒಂದೇ ರೀತಿ ನೀರು ಕೊಡಲಿಕ್ಕಿಲ್ಲ. ಹೇಳಿದರೆ ಅದಕ್ಕೆ ನಾವು ಹೂ ಆಗಿ ಮುಗಿದ ಮೇಲೆ ಅದಕ್ಕೆ ನೀರು ಹಾಕುವುದು ನಿಲ್ಲಿಸಬೇಕು. ಒಂದು 4-5 ದಿವಸ ನೀರು ಹಾಕಲೇಬಾರ್ದು. ಅದೊಮ್ಮೆ ಎಲೆ ಉದುರಿ ಹೋಗಬೇಕು, ಮತ್ತೆ ಚಿಗುರು ಬಂದ ಮೇಲೆ ಮತ್ತೆ ಅದಕ್ಕೆ ಒಳ್ಳೆ ನಾವು ನೀರು ಕೊಡಬೇಕು. ಕೊಟ್ಟ ಮೇಲೆ ಒಳ್ಳೆ ಮುಗುರು ಬರ್ತದೆ. ನಾವು ಎಲ್ಲ ಸಮಯದಲ್ಲಿ ಒಂದೇ ರೀತಿ ನೀರು ಕೊಟ್ಟರೆ ಅದು ಸರಿಯಾಗಿ ನಮಗೆ ಹೂ ಬರುವುದಿಲ್ಲ ಅದರಲ್ಲಿ. ಅದು ಈಗ ಯಾವ ಹವಾಮಾನ ಒಳ್ಳೆಯದು ಸರ್ ಈ ಮಲ್ಲಿಗೆ ಕೃಷಿಗೆ? ಮಲ್ಲಿಗೆಗೆ ಒಳ್ಳೆ ಬೇಸಿಗೆ ಸಮಯದಲ್ಲಿ ಬೆಗರ್ಲಿಗೆ ಶುರು ಆದರೆ ಮಾತ್ರ ಅದರಲ್ಲಿ ಒಳ್ಳೆ ಮಲ್ಲಿಗೆ ಬರ್ತದೆ. ಚಳಿ ಜಾಸ್ತಿ ಬಂದರೆ ಸ್ವಲ್ಪ ಕಡಿಮೆ ಆಗ್ತದೆ, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಯಾವಾಗಲೂ ನಮಗೆ ಹೇಗಾದರೂ 1-2 ಅಟ್ಟಿ ಹೂ ಯಾವ ಸಮಯದಲ್ಲೆಲ್ಲ ಸಿಗ್ತದೆ. ಈ ವರ್ಷ ಮಾತ್ರ ಸ್ವಲ್ಪ ಕಡಿಮೆ, ಇಲ್ಲ ನಮಗೆ 2 ಅಟ್ಟಿ ಹೂ ಯಾವಾಗಲೂ ಸಿಗ್ತದೆ. ಅಂದ್ರೆ ಬಿಸಿಲು ಜಾಸ್ತಿ ಬೇಕು, ನೀರು ಕಡಿಮೆ ಈ ಗಿಡಗಳಿಗೆ. ಬಿಸಿಲು ಎಷ್ಟು ಜಾಸ್ತಿ ಆದರೂ ತೊಂದರೆ ಇಲ್ಲ, ನೀರು ಜಾಸ್ತಿ ಹಾಕ್ಲೇಬಾರ್ದು. ಕಡಿಮೆ ಆಗ್ಬೇಕು. ಈಗ ಈ ಗಿಡಗಳ ಸುತ್ತಮುತ್ತ ಏನಾದ್ರೂ ಕಳೆ ಎಲ್ಲ ಬಂದ್ರೆ ಅದನ್ನು ಸ್ವಚ್ಛಗೊಳಿಸ್ತಾ ಇರಬೇಕಾ ಸರ್? ಹೇಗೆ ಅದಲ್ಲಿ ನಾವು ಮಾಡುವಾಗ, ಈಗ ಟೆರಿಸ್ ಮೇಲೆ ಮಾಡಿದ್ದೇವೆ ನಾವು, ಟೆರಿಸ್ ಮೇಲೆ ಮಾಡುವಾಗ ನಮ್ಮ ಅದರಲ್ಲಿ ಅಡಿಗೆ ನಾವು ಫಸ್ಟಿಗೆ ಒಂದು ಪ್ಲಾಸ್ಟಿಕ್ ಹಾಕಿದ್ದೇವೆ, ಅದರ ಮೇಲೆ ನಾವು ವೀಡ್ ಮ್ಯಾಟ್ ಹಾಕಿದ್ದೇವೆ, ಅದರ ಮೇಲೆ ನಾವು ಸಸಿ ಇಟ್ಟದ್ದು. ಮತ್ತೆ ಅದರಲ್ಲಿ ಹುಳು ಬಂದ್ರೆ ಮಲ್ಲಿಗೆ ಸರಿಯಾಗಿ ಬರಲ್ಲ, ಬಂದ್ರೆ ಕೂಡ ಅದು ಹೂ ಮುಗುರುಗೆ ಒಂದು ಸಮಸ್ಯೆ ಬರ್ತದೆ. ಸಮಸ್ಯೆ ಬಂದ್ರೆ ಅದು ಹುಳು ಬಂದ್ರೆ ಅದು ಮುಗುರು ನಾವು ಕಟ್ಟುವಾಗ ಗೊತ್ತಾನೆ ಅದು ಬೆಂಡಾಗಿರ್ತದೆ, ಅದರಲ್ಲಿ ಸಮಸ್ಯೆ ಅಂತ ಗೊತ್ತಾಗ್ತದೆ ನಮಗೆ. ಮತ್ತೆ ಅದರಲ್ಲಿ ಹುಲ್ಲು ನಾವು ನೆಲದಲ್ಲಿ ನೆಟ್ಟರೆ ಹುಲ್ಲು ಬರ್ತದೆ, ಹುಲ್ಲು ಕೂಡ ನೆಲದಲ್ಲಿ ನಡ್ಬೋದು, ನಟ್ಟರೆ ಕೂಡ ಅದಕ್ಕೆ ಅಡಿಗೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ನಡ್ಬೋದು, ನಟ್ಟರೆ ಒಳ್ಳೆಯದು, ಹೂ ಬರ್ಬೋದು. ಇಲ್ಲಾದರೆ ಈ ವರ್ಷದಾಗೆ ಮಳೆ ಬಂದರೆ ಅದರಲ್ಲಿ ಸರಿಯಾಗಿ ಈಲ್ಡಿಂಗ್ ಬರಲ್ಲ. ಅದನ್ನು ಸ್ವಚ್ಛತೆ ಮಾಡ್ತಾ ಇರಬೇಕಾಗ್ತದೆ ಗಿಡಗಳನ್ನೆಲ್ಲ. ಹೌದು, ಸ್ವಚ್ಛತೆ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಇರಬೇಕಲ್ಲ. ಆದರೆ ನನಗೆ ಒಂದು ನನ್ನ ಅನಿಸಿಕೆಯಲ್ಲಿ ಏನು ಹೇಳಿದರೆ, ನನಗೆ ಒಂದು ಅಡಿಗೆ ಪ್ಲಾಸ್ಟಿಕ್ ಹಾಕಿದರೆ ಬರೇ ಪ್ಲಾಸ್ಟಿಕ್ ಆಗಿದ್ರೆ ನಾನು ಆಚೆ ಈಚೆ ನಾವು ಹೋಗುವಾಗ ಅದು ಹುಡಿಯಾಗಿ ಹೋಗ್ತದೆ ಒಂದು ಎರಡು ತಿಂಗಳಲ್ಲಿ. ಅದಕ್ಕೆ ಮೇಲೆ ವೀಡ್ ಮ್ಯಾಟ್ ಹಾಕಿದರೆ ಅದಕ್ಕೆ ಏನು, ನಾವೀಗ ಇದು 4ನೇ ವರ್ಷ ಆಗಿ, ಈಗ 5ನೇ ವರ್ಷ, ಈಗ ನಮಗೆ ಯಾವ ಸಮಸ್ಯೆ ಬರಲಿಲ್ಲ, ಅದಕ್ಕೆ ಲೀಕೇಜ್ ಬರಲಿಲ್ಲ, ನಮಗೆ ಏನು ಸಮಸ್ಯೆ ಬರಲಿಲ್ಲ. ನಾವು ಅದಕ್ಕೆ ವೀಡ್ ಮ್ಯಾಟ್ ಹಾಕಿ ಅದರ ಮೇಲೆ ಈಗ ಸಸಿ ಇಟ್ಟು ಈಗ 4-5 ವರ್ಷದಿಂದ ನಾವು ಮಲ್ಲಿಗೆ ತೆಗೆಯುತ್ತಾ ಇದ್ದೆ. ಅಲ್ಲ, ಈ ಮನೆಯಲ್ಲಿ ಒಬ್ರು ಇದ್ರು ಕೂಡ ಅವರಿಗೆ ಒಂದಟ್ಟಿ ಮಲ್ಲಿಗೆ ತೆಗೆದು ಕಟ್ಟಲಿಕ್ಕೆ ಕೊಡ್ಬೋದು. ಈ ಜಾಗ ಕಡಿಮೆ ಇದ್ರೂ ಸಹ ನಮಗೆ ಈ ಒಂದು ಮಲ್ಲಿಗೆ ಕೃಷಿಯ ವ್ಯವಹಾರವನ್ನು ಒಳ್ಳೆ ರೀತಿಯಲ್ಲಿ ಮಾಡಬಹುದು ಅವರ ಜೀವನಕ್ಕೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಈಗ ಎಷ್ಟು ಕಮ್ಮಿ ಜಾಗ ಇದ್ರು ಕೂಡ, ಮನೆ ಅಂಗಳ ಒಂದು ಸ್ವಲ್ಪ ಇದ್ರು ಕೂಡ ಅವರಿಗೆ ಒಂದು 50 ಗ್ರೋ ಬ್ಯಾಗ್ ನಲ್ಲಿ ಇದು ಮಾಡಿ ಇಟ್ಟರೆ ಅವರ ಸೈಡ್ ಬಿಸ್ನೆಸ್ ಇದಾಗ್ತದೆ. ಇದರಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಇದ್ದ ದಿವಸ ಒಂದಟ್ಟೆ ಹೂ ಆದ್ರೆ 2,000 ರೂಪಾಯಿ ಸಿಗ್ತದೆ, ಇದು 200 ರೂಪಾಯಿ 300 ರೂಪಾಯಿ ಅಲ್ಲ. ಮಾರ್ಕೆಟ್ ಸ್ವಲ್ಪ ಕಡಿಮೆ ಇರುವಾಗ ಸ್ವಲ್ಪ ನಮಗೆ ಇದರಲ್ಲಿ ಸ್ವಲ್ಪ ಆದಾಯ ಕಮ್ಮಿ ಆಗ್ತದೆ, ಅದು ಹೇಗಾದ್ರೂ 400 ರೂಪಾಯಿ 300 ರೂಪಾಯಿ ಸಿಗ್ತದೆ, ನಮ್ಮ ಕಟ್ಟಿದ ಮಜೂರಿ ಅದರಲ್ಲಿ ಸಿಗ್ತದೆ. ಮತ್ತೊಂದು, ನಮಗೆ ಈ ಮಾರ್ಕೆಟಿಂಗ್ ಮಾತ್ರ ಜಾಸ್ತಿ ಇದು ಮಾಡುವುದು, ಇದು ಒಂದು ಪಾಪದವರು ಒಂದು ಫಂಕ್ಷನ್ ಮಾಡಿದ್ರೆ ಅದು ನನಗೆ ಕಷ್ಟ ಅಂತ ಕಾಣ್ತದೆ. ಯಾಕೆಂದ್ರೆ 2,000-3,000 ಈಗ ರೇಟ್ ಮಾಡಿದ್ರೆ ಕಷ್ಟ ಅಂತ ಕಾಣ್ತದೆ. ಮಲ್ಲಿಗೆ 1,500 ರೂಪಾಯಿ ಒಂದು ಮಿನಿಮಮ್ ರೇಟ್ ಇರಬೇಕು, ಕಡಿಮೆ ಅಂದ್ರೆ ಒಂದು 500 ರೂಪಾಯಿ ಇರಬೇಕು, ಅದಕ್ಕಿಂತ 100 ರೂಪಾಯಿ 80 ರೂಪಾಯಿ ಎಲ್ಲ ಆದ್ರೆ ಇದನ್ನು ನಾವು ಬಾಳೆಬಲ್ಲಿ ಮಾಡಿ ಕಟ್ಟಿದ್ರೆ ನಮಗೆ ಏನು ಸಿಗ್ತದೆ ಅದರಲ್ಲಿ? ಖಂಡಿತ, ಅದರ ಒಂದು ಧಾರಣೆ ಆ ರೀತಿ ಇರಬೇಕು, ಮಾರ್ಕೆಟ್ ಧಾರಣೆ. ಬಡವರಿಗೂ ಸಹ ಅದನ್ನು ತೆಗೊಳ್ಳುವ ರೀತಿಯಲ್ಲಿ ಅದು ಮಾಡಿದ ಒಂದು ಕೆಲಸಕ್ಕೆ ತಕ್ಕಂತ ಅದಕ್ಕೆ ನ್ಯಾಯ ಕೊಡಬೇಕು, ಆ ತರ ಒಂದು ಸಿಗ್ಬೇಕು ಅದರ ಧಾರಣೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಈಗ ಒಬ್ಬ ಪಾಪದವರೊಬ್ಬರ ಮದುವೆ ತೆಗೆದಿದ್ದರೆ ಒಂದು ಒಟ್ಟಿ ಮಲ್ಲಿಗೆಗೆ 2,000-3,000 ಕೊಟ್ಟರೆ ಅವರು ಏನು ಇದನ್ನು ಮಾಡ್ಬೋದು? ನಾವು ಕೂಡ ಹಾಗೆ, ಕಟ್ಟುವವರು ಕೂಡ ಹಾಗೆ. ಇದರಲ್ಲಿ 100 ರೂಪಾಯಿ 80 ರೂಪಾಯಿ ನಮಗೆ ಸಿಕ್ಕಿದ್ರೆ ನಮಗೆ ಏನು ಮಾಡ್ಬೋದು? ಇದರಲ್ಲಿ ಒಂದು ಮಿನಿಮಮ್ ಅಂದರೆ 500 ರೂಪಾಯಿಯಿಂದ ಮೇಲೆ ಹೋದರೆ 1,500 ಹೋಗಿದ್ರೆ ಒಳ್ಳೇದು, ಇದಕ್ಕಿಂತ ಮೇಲೆ ಹೋದ್ರೆ ನಮಗೆ ಬಾರಿ ಕಷ್ಟ ಅಂತ ಕಾಣ್ತದೆ. ಈಗ ಈ ಮಲ್ಲಿಗೆಯಲ್ಲಿ ಬೇರೆ ಬೇರೆ ವಿಧಗಳುಂಟು ಅಂತೇಳಿ ಕೇಳ್ಪಟ್ಟಿದ್ದೇನೆ, ನೀವು ಬೆಳೆಸುವಂತಹ ಮಲ್ಲಿಗೆ ಯಾವುದು ಅಂತೇಳಿ ಗೊತ್ತುಂಟ ಸರ್? ನಾವು ಇದು ಉಡುಪಿ ಮಲ್ಲಿಗೆ ಅಂತ ಹೇಳ್ತಾರೆ. ಅದಂದ್ರೆ ಮಲ್ಲಿಗೆ ಇದು ಮಂಗಳೂರಿನಿಂದ ಉಡುಪಿಗೆ ಹೋದ್ರೆ ಅದು ಉಡುಪಿ ಮಲ್ಲಿಗೆ, ಮತ್ತೆ ಉಡುಪಿಯಿಂದ ಮಂಗಳೂರಿಗೆ ಬಂದ ಅದು ಮಂಗಳೂರು ಮಲ್ಲಿಗೆ. ಅದು ಆಚೆ ಈಚೆ ಹೋಗ್ತಾ ಇರ್ತದೆ ಸಸಿಗಳು. ಅದು ಸಸಿಗಳೆಲ್ಲ ಸಾಧಾರಣವಾಗಿ ರೀತಿಯಲ್ಲಿ ನಾನು ಒಂದೇ ಅಂತ ಹೇಳ್ತೇನೆ. ಅದು ನಮಗೆ ಕೆಲವು ಮಣ್ಣಿನಲ್ಲಿ ಕೆಲವು ರೀತಿಯಲ್ಲಿ ಅದು ಫಲ ಬರ್ತದೆ. ಅದೀಗ ಗಿಡಗಳ ಲಕ್ಷಣ ಹೇಗಿರ್ತದೆ ನಿಮಗೆ ಗೊತ್ತುಂಟ? ಬೇರೆ ಬೇರೆ ಗಿಡಗಳಿರ್ತದೆ, ಸೊ ಈ ಸಣ್ಣ ಎಲೆ ಇರ್ತದೆ, ಅದು ಇರ್ತದೆ ಒಂದು ಸಣ್ಣ ಎಲೆ ದೊಡ್ಡ ಎಲೆ ಅಂತ ಹಾಗೆ ಇರ್ತದೆ. ಅದು ಸಣ್ಣ ಎಲೆಯದ್ದು ಬಾರಿ ಒಳ್ಳೇದು, ಪರಿಮಳ ಜಾಸ್ತಿ, ಪರಿಮಳ ಜಾಸ್ತಿ ಅಲ್ಲ, ಅದು ಈಲ್ಡಿಂಗ್ ಬರುವುದು ಜಾಸ್ತಿ, ಈಲ್ಡಿಂಗ್ ಒಳ್ಳೆ ಬಿಡ್ತದೆ. ಈ ದೊಡ್ಡ ಎಲೆ ಬಂದ್ರೆ ಅದನ್ನು ನಾವೆಲ್ಲ ತೆಗಿಬೇಕು, ಎಲೆಯನ್ನು ಎಲೆಯನ್ನು ತೆಗೆದ್ರೆ ಮಾತ್ರ ಅದನ್ನು ಅದಕ್ಕೆ ಮತ್ತೆ ನಮಗೆ ಸಣ್ಣ ಎಲೆ ಬರ್ತದೆ. ದೊಡ್ಡ ಎಲೆಯನ್ನೆಲ್ಲ ನಾವು ತೆಗಿಬೇಕು ಅಂತ, ದೊಡ್ಡ ಎಲೆ ತೆಗಿಬೇಕು ನಾವು ವರ್ಷದಲ್ಲಿ ಒಂದು ಸಲ ಕಟ್ ಮಾಡಬೇಕು. ಅದು ಕಟ್ ಮಾಡುವ ವಿಧಾನ ಹೇಳಿದರೆ ಅದು ಎಲ್ಲ ಸಮಯದಲ್ಲಿ ಕಟ್ ಮಾಡಲಿಕ್ಕೆ ಆಗುದಿಲ್ಲ. ಅದು ನಮಗೆ ಹೇಳಿದರೆ ಅದು ಮಳೆಗಾಲದಲ್ಲಿ ಕಟ್ಟುವಂದ್ರೆ ಅದರ ಇದರಲ್ಲಿ ನೀರು ಒಳಗೆ ಹೋದರೆ ಅದು ಸಸಿಗಳು ಸಾಯ್ತದೆ ನಾವು ಜಾಸ್ತಿ ಮಳೆ ಬರುವಾಗ. ಮತ್ತೆ ನಮಗೆ ರೇಟ್ ಒಳ್ಳೆ ಜಾಸ್ತಿ ಇರುವಾಗಲೂ ಕಟ್ಟು ಮಾಡಲಿಕ್ಕೆ ಮನಸ್ಸಿಲ್ಲ. ನಾವು ಕಟ್ಟು ಮಾಡಿದ ಮೇಲೆ ನಮಗೆ ಒಂದು 50 ದಿವಸ ಮಲ್ಲಿಗೆ ಕಡಿಮೆ ಆಗ್ತದೆ, ಸ್ವಲ್ಪ ಮಲ್ಲಿಗೆ ಸಿಗುವುದಿಲ್ಲ ಕಟ್ಟು. ಮತ್ತೆ ಚಿಗುರು ಬಂದ ಮೇಲೆ ಅದರ ಜಾಸ್ತಿ, ಅದಕ್ಕಿಂತ 2-3 ಪಟ್ಟು ಜಾಸ್ತಿ ಮಲ್ಲಿಗೆ ಸಿಗ್ತದೆ ನಮಗೆ ಅದು. ಈಗ ನಿಮಗೆ ವರ್ಷ ಪೂರ್ತಿ ಇದರ ಒಂದು ಕೆಲಸ ಸಿಗ್ತದೆ ಅಂತ ಹೇಳ್ತಾ ಇದ್ದೀರಾ? ನಮಗೆ ದಿವಸಕ್ಕೆ ನಾವು ಕೊಡದೇ ಇಲ್ಲದ ಮಲ್ಲಿಗೆ ಯಾವಾಗಲಿಲ್ಲ, ನಾವು ಎಲ್ಲ ದಿವಸ ಕೊಡ್ತೇವೆ. ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತದೆ. ನಾವು ಮಲ್ಲಿಗೆ ನಮಗೆ ಜೀವನಕ್ಕೆ ಏನು ಕಮ್ಮಿ ಆಗಲಿಲ್ಲ, ಇಷ್ಟರವರೆಗೆ ನಮಗೆ ಏನು ಕಡಿಮೆ ಆಗಲಿಲ್ಲ. ಈಗ ಅದಕ್ಕೆ ಗೊಬ್ಬರ ಎಲ್ಲ ಹಾಕುವಂಥದ್ದು ಎಷ್ಟು ದಿನಕ್ಕೊಮ್ಮೆ ಹಾಕಬೇಕಾಗ್ತದೆ? ನಾವು ಗೊಬ್ಬರ ಹಾಕುದಂದ್ರೆ ಒಂದು 15 ದಿವಸಕ್ಕೆ ಒಮ್ಮೆ ಗೊಬ್ಬರ ಹಾಕುದು. ನಾವು ಕೈಬೇವು ಹಿಂಡಿ ಆದ್ರೆ ಒಣಗಿದ ಹಿಂಡಿಯನ್ನೇ ಹಾಗೆ ಹಾಕುದು, ಗಟ್ಟಿ ಗಟ್ಟಿ ಹಾಕುದು. ಹರ್ಲಿಂಡಿ ಆದ್ರೆ ನಾನು ನೀರಿಗೆ ಹಾಗೆ ಅದನ್ನ ತೆಲ್ಲಂಗೆ ಮಾಡಿ ಹಾಕುದು. ಆ ನೀರಿಗೆ ಹಾಕುವಾಗ ಅದು ನೀರು ಬರೇ ತೆಲ್ಲಂಗೆ ಮಾಡಿ ಹಾಕ್ಬೇಕು ನಾವು. ಇಲ್ಲದ್ರೆ ಅದು ಏನಾಗ್ತದೆ, ಅದು ನಾವು ಮಣ್ಣಿನಲ್ಲಿ ಅದು ಸಿಮೆಂಟ್ ಹಾಕಿದಾಗೆ ಹಾಗೆ ನಿಲ್ತದೆ ಮೇಲೆ. ಅದನ್ನ ನಾನು ತೆಲ್ಲಂಗೆ ಮಾಡಿ ಹಾಕುದು. ಇವತ್ತು 1 ಲೀಟರ್ ಹಾಕಿದ್ರೆ ನಾಳೆ 1 ಲೀಟರ್ ಹಾಕುದು. 15 ದಿನಕ್ಕೊಮ್ಮೆ ಅದರ ಒಂದು ಗೊಬ್ಬರದ ವ್ಯವಸ್ಥೆ ಆಗ್ತದೆ. ಹೌದು. ಈಗ ನಿಮ್ಗೆ ಈ ಮಲ್ಲಿಗೆ ಕೃಷಿಯಿಂದ ನಿಮಗೆ ಏನಾದರೂ ಪ್ರಶಸ್ತಿಗಳು ಸಿಕ್ಕಿದ ಸರ್? ನಮಗೆ ಕರ್ನಾಟಕ ರಾಜ್ಯದಿಂದ ರೈತರತ್ನ ಪ್ರಶಸ್ತಿ ನಮಗೆ ಈ ಸಲ ಧರ್ಮಸ್ಥಳದಲ್ಲಿ ನಮಗೆ ಸಿಕ್ಕಿದೆ. ಅದರಲ್ಲಿ ಭಾರಿ ಖುಷಿಯಾಗಿದೆ ನಮಗೆ. ಅದರ ನಂತರ ನಮ್ಮ ನೆರೆಕೆರೆಯಲ್ಲಿ ಕೂಡ ಈಗ 15 ಜನರು ಈಗ 15-16 ಜನರು ಮಲ್ಲಿಗೆ ಮಾಡಿ ಈಗ ಅವರು ಕೂಡ ನಮ್ಮೊಟ್ಟಿಗೆ ಮಂಗಳೂರಿಗೆ ಕೊಡ್ತಾ ಇದ್ದಾರೆ. ಈಗ ಮಂಗಳೂರಿಗೆ ನೀವೇ ಬಂದು ಕೊಡ್ತಾ ಇದ್ದೀರಾ ಅಥವಾ ಅದಕ್ಕೆ ವ್ಯವಸ್ಥೆ ಏನಾದರೂ? ಅವರೇ ಕೊಂಡೋಗೋ ವ್ಯವಸ್ಥೆ ಮಾಡ್ತಾರೆ. ನಾವು ಒಂದು ಆ ವಿಟ್ಲಕ್ಕೆ ನಾವು ತಲುಪಿಸಿ ಕೊಡ್ತೇವೆ, ಅಲ್ಲಿಂದ ಅವರು ಕೊಂಡೋಗ್ತಾರೆ. ತರಬೇತಿಯನ್ನು ಕೊಟ್ಟಿದ್ದೀರಾ ಸರ್? ನಾವು ಅವರಿಗೆ ತುಂಬಾ ಮಾಹಿತಿ ಕೊಟ್ಟಿದ್ದೇನೆ. ಅದಕ್ಕಿಂತ ಗೊಬ್ಬರ ಹಾಕಬೇಕು, ನಮಗೆ ಮಲ್ಲಿಗೆ ಆಗುದಿಲ್ಲ, ಏನು ಮಾಡುದು. ಅವರು ಕಟ್ಟೇನು ಮಾಡುದಿಲ್ಲ, ಸಸಿ ನೋಡುವಾಗ ಅವರದ್ದು ಹಳದಿಯಾಗಿ ಸಣ್ಣದಾಗಿ ಇರ್ತದೆ. ಅದಕ್ಕೆಲ್ಲ ಸರಿಯಾಗಿ ಗೊಬ್ಬರ ಎಲ್ಲ ಅವರು ಕೊಡುದಿಲ್ಲ. ಹಾಗೆ ಕೆಲವು ನೋಡುವಾಗ ಹಾಗೆ ಕಾಣ್ತದೆ. ಅದು ಅವರು ಜಾಸ್ತಿ ಹಸುವಿನ ಗೊಬ್ಬರ ಎಲ್ಲ ಜಾಸ್ತಿ ಆಗ್ತದೆ, ಅದರಲ್ಲಿ ನೈಟ್ರೋಜನ್ ಜಾಸ್ತಿ ಇರ್ತದೆ. ಅದು ಬಿಸಿ ಬಿಸಿಯಾದ ನಾವು ಗೋಮೂತ್ರ ಅದರ ಸಗಣಿ ಹಸಿ ಸಗಣಿ ಎಲ್ಲ ಹಾಕಿದ್ರೆ ಅದು ನೈಟ್ರೋಜನ್ ಜಾಸ್ತಿ ಇರ್ತದೆ. ಆದ್ದರಿಂದ ಅದು ಸ್ವಲ್ಪ ಮತ್ತೆ ಅದಕ್ಕೆ ಫಸ್ಟಿಗೆ ಒಮ್ಮೆ ಹೂ ಬರ್ತದೆ, ಮತ್ತೆ ಅದು ಕೆಂಪಾಗ್ತದೆ ಹಳದಿ ಕಲರಿಗೆ ಬಂದು. ಅವರು ಕೂಡ ರಸಗೊಬ್ಬರ ಕೂಡ ಹಾಕಿದರೆ ಅದೇ ಸಮಸ್ಯೆ ಬರ್ತದೆ, ಮತ್ತೆ ಅದು ಸಣ್ಣ ಸಣ್ಣ ಸಣ್ಣದಾಗಿ ಹಳದಿಯಾಗಿ ಇದಾಗ್ತದೆ. ನೈಟ್ರೋಜನ್ ಜಾಸ್ತಿ ಇದ್ದ ಗೊಬ್ಬರವನ್ನು ಇದಕ್ಕೆ ಸ್ವಲ್ಪ ಕಡಿಮೆ ಕೊಡಬೇಕು. ನಾವು ಕೊಡಬಾರ್ದು ಅಂತ ಇಲ್ಲ, ಈ ಹಸುವಿನ ಗೊಬ್ಬರ ಇದು ಮೂತ್ರ ಆಗ್ತಿದ್ರೆ ನಾವು ಅದನ್ನು ತೆಗೆದಿಟ್ಟು ಒಂದು 10 ದಿವಸ ಬಿಟ್ಟು ಮತ್ತೆ ಹಾಕಬೇಕು. ಈಗ ಈ ಗಿಡವನ್ನು ಕಸಿ ಮಾಡ್ತಾ ಇದ್ದೀರಲ್ಲ, ಅದು ಯಾವ ರೀತಿ ನಡೀತಾ ಉಂಟು ಸರ್? ಅದನ್ನು ನಾವು ಸಾಧಾರಣ ಒಂದು ಫೆಬ್ರವರಿ ಮಾರ್ಚಲ್ಲಿ ಕಟ್ ಮಾಡ್ಬೋದು. ಇದನ್ನು ಮೇ ತಿಂಗಳಲ್ಲಿ ಫಸ್ಟಿಗೆ ಕಟ್ ಮಾಡ್ಬೋದು, ಮಳೆ ಬೀಳಬಾರ್ದು ಮಾತ್ರ. ಹಾಗೆ ಕಟ್ ಮಾಡಿದರೆ ನಮಗೆ ಚಿಗುರು ಆ ಕೂಡಲೇ ನಾವು ಅದಕ್ಕೆ ಗೊಬ್ಬರ ಜಾಸ್ತಿ ಕೊಟ್ಟು ಅದನ್ನು ಚಿಗಿರಿಸಬೇಕು. ಚಿಗಿರಿಸಿ ಬಂದ ಕೂಡಲೇ ಮೇಲೆ ನಮಗೆ ಒಂದು 50 ದಿವಸದಲ್ಲಿ ಸರಿಯಾಗಿ ಮಲ್ಲಿಗೆ ಅದರಲ್ಲಿ ಬರ್ತದೆ. ಮತ್ತೆ ನೀವು ಈ ಗಿಡಗಳನ್ನು ಹೊರಗಡೆ ಕೊಡ್ತಾ ಇದ್ದೀರಾ? ನಾವು ಕಳೆದ ವರ್ಷ ನಾನೊಂದು 1,500 ಸಸಿ ಮಾರಾಟ ಮಾಡಿದ್ದೇನೆ. ಈ ವರ್ಷ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೇನೆ. ಈ ವರ್ಷ ಸ್ವಲ್ಪ ಸಸಿ ಆಗುವುದು ಕಡಿಮೆ, ಸ್ವಲ್ಪ ಬದುಕುವುದೆಲ್ಲ ಸ್ವಲ್ಪ ಕಡಿಮೆ. ಎಲ್ಲದಕ್ಕೂ ಸಮಸ್ಯೆ ಉಂಟು ಈ ವರ್ಷ, ಎಲ್ಲ ಕೃಷಿಗೆ ವಾತಾವರಣ ತುಂಬಾ ಇವತ್ತು ವಾತಾವರಣ ಯಾವುದಕ್ಕೂ ಕೂಡ ಅಡಿಕೆ ಮರದಾಗೆ ಈ ಮಲ್ಲಿಗೆ ಕೂಡ ಸಮಸ್ಯೆ ಸಮಸ್ಯೆ ಇದೆ. ಹೌದು ಸರ್. ಈಗ ನಿಮಗೆ ಎಷ್ಟು ಭೂಮಿ ಇದೆ ಸರ್? ನಮಗೆ ಭೂಮಿ ಅಂದ್ರೆ ನಿಮಗೆ ಭೂಮಿ ಇರುವುದು ನಮಗೆ 25 ಸೆಂಟ್ಸ್ ಜಾಗ ಮಾತ್ರ. ಅದರಲ್ಲಿ ನಮಗೆ ಒಂದು ಈಗ 170 ಮಲ್ಲಿಗೆ ಸಸಿ ಮತ್ತೆ ಒಂದು 8 ಹಸು ಕಟ್ಟುವಂಥದ್ದು ಒಂದು ಕೊಟ್ಟಿಗೆ ಉಂಟು, ಮತ್ತೆ ಅದರಲ್ಲಿ 12 ತೆಂಗಿನ ಮರ ಉಂಟು. ಹಾಗೆಲ್ಲ ಮಾಡಿ ನಾನು ಜೀವನ ತೆಗೆಯುತ್ತಾ ಇದ್ದೇನೆ ಈಗ. ಹೌದು, ಇದರಿಗೆ ಇದು ಎಲ್ಲರಿಗೂ ಭಾರಿ ಖುಷಿಯಾಗಿದೆ. ಇದನ್ನು ನೋಡಿ ಎಲ್ಲರಿಗೂ ಭಾರಿ ಖುಷಿಯಾಗಿದೆ. ನಾನು ಈ 25 ಸೆಂಟ್ಸ್ ಜಾಗದಲ್ಲಿ 8 ಹಸು ಕಟ್ಟು ಒಂದು ಕೊಟ್ಟಿಗೆ, ಮತ್ತೆ 12 ತೆಂಗಿನ ಮರ, ಮತ್ತೆ ಅದರ ಮೇಲೆ 170 ಈ ಮನೆ ಮೇಲೆ ಯಾವುದು ಮಲ್ಲಿಗೆ ಸಸಿ. ನಮ್ಮ 2200 ಸ್ಕ್ವೇರ್ ಫೀಟ್ ಉಂಟು ನನ್ನ ಮನೆ, ಅದರ ಮೇಲೆ ನನಗೆ ಫುಲ್ ಮಲ್ಲಿಗೆ ಸಸಿ ಇಡ್ಲಿಕ್ಕೆ ಭಾರಿ ಉತ್ತಮ ಆಗಿದೆ. ಈಗ ನಿಮಗೆ ಬೇರೆ ಏನಾದರೂ ಸನ್ಮಾನಗಳು ಸಿಕ್ಕಿದೆ ಸರ್? ಬೇರೆ ನಮಗೆ ಇದರಲ್ಲಿ ಸನ್ಮಾನ ಮಾಡಿದ್ದಾರೆ, ಕೆಲವು ಕಡೆಯಲ್ಲಿ ಸನ್ಮಾನ ಮಾಡಿದ್ದಾರೆ, ನಮ್ಮ ಚರ್ಚಿನಲ್ಲಿ ಮಾಡಿದ್ದಾರೆ, ಕೆಲವು ಮಂದಿರದಲ್ಲಿ ಮಾಡಿದ್ದಾರೆ. ನಮಗೆ ಮಂಗಳೂರಿನಲ್ಲಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ, ನಮ್ಮ ಕೃಷಿ ವಿಜ್ಞಾನ ಕಾಲೇಜು ಮಂಗಳೂರು, ಇದರಲ್ಲಿ ಕೂಡ ನಮಗೆ ಸನ್ಮಾನ ಮಾಡಿದ್ದಾರೆ. ಖಂಡಿತ ಸರ್, ಕೃಷಿ ಅಂತ ಹೇಳಿದ್ಮೇಲೆ ಸಾಧಕ ಬಾಧಕಗಳು ಇದ್ದದ್ದೇ. ಈಗ ನೀವು ಒಟ್ಟಾಗಿ ಹೇಳುದಿದ್ರೆ ನಮ್ಮ ಕೇಳುಗರಿಗೆ ಈ ಒಂದು ಮಲ್ಲಿಗೆ ಕೃಷಿಯ ಅನುಭವದ ಮಾತಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳುವುದೆಂದರೆ ಎಲ್ಲ ಜನರು ಮಲ್ಲಿಗೆ ಮಾಡಬಹುದು. ಇದಕ್ಕೆ ನಾವು ಬೇರೆ ಕೂಲಿ ಕೆಲಸಕ್ಕೆ ಹೋಗುವುದಕ್ಕಿಂತ ನಾನು ಒಳ್ಳೆಯ ಇದು ಕೆಲಸ ಅಂತ ಹೇಳಿ ಹೇಳ್ತೇನೆ ಎಲ್ಲರಿಗೂ. ಎಲ್ಲರೂ ಯಂಗ್ಸರಿಗೆಲ್ಲರಿಗೂ ಮಾಡ್ಬೋದು ಇದನ್ನು ಹೇಳಿದರೆ. ಇದನ್ನು ಯಾರು ಕಟ್ಟುವುದು ಅಂತ ಅವರಿಗೆ ಆಲೋಚನೆ ಆಗ್ತದೆ, ಇದನ್ನು ತೆಗೆಯುವುದು ಯಾರು, ಕಟ್ಟುವುದು ಯಾರು ಅಂತೇಳಿ. ಇದನ್ನು ನೋಡಲಿಕ್ಕೆ ಹೋದರೆ ಇದು ಅಷ್ಟು ಕಷ್ಟ ಏನಿಲ್ಲ. ನಾವು ಅವರು ಮನೆಯಲ್ಲಿದ್ದವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಅವ್ರನ್ನ ತೆಗಿಸ್ಬೇಕು ಫಸ್ಟಿಗೆ. ತೆಗೆದಾದ ಮೇಲೆ ಕಟ್ಟಲಿಕ್ಕೆ ಮಾತ್ರ ಒಬ್ಬರಿಬ್ರು ಇದ್ರು ಆದರೂ ಕಟ್ಟಲಿಕ್ಕೆ ಆಗ್ತದೆ. ಸ್ವಲ್ಪ ವಯಸ್ಸಾದವರು ಇದ್ರು ಕೂಡ ಮನೆಯಲ್ಲಿ ಅವ್ರು ತೆಗಿಲಿಕ್ಕೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ನಮಗೆ. ಮಾಡಿದರೆ ಸ್ವಲ್ಪ ನಮಗೆ ಮತ್ತೆ ಕಟ್ಟಲಿಕ್ಕೆಲ್ಲ ನಮಗೆ ಸ್ವಲ್ಪ ಈಸಿ ಆಗ್ತದೆ, ಮತ್ತೆ ತೊಂದರೆ ಇಲ್ಲ. ಒಂದು 2 ದಿವಸ ಕಷ್ಟ ಕಾಣ್ತದೆ, ಅದು ಮತ್ತೆ ನಮಗೆ ಅದು ಅಭ್ಯಾಸ ಆಗ್ತದೆ. ಅದು ಸೆಟ್ ಆದ ಮೇಲೆ ಮತ್ತೆ ಅದಕ್ಕೆ ಹೆದರ್ಬೇಕಂತಿಲ್ಲ. ನಾವು ಕಡಿಮೆ ಜಾಗ ಅಂದರೆ ಒಂದು 5 ಸೆಂಟ್ಸ್ ಜಾಗ ಇದ್ದವರಿಗೆ ಕೂಡ ಇದನ್ನು ಒಂದು ಅಲ್ಲಿ ಇಲ್ಲಿ ಎಲ್ಲ ಒಂದು 50 ಸೆಸಿ ಮಾಡಿ ಇಟ್ಟರೆ ನಮಗೆ ಒಂದಟ್ಟು ಹೂ ಆದರೆ 2,000 ರೂಪಾಯಿ ಆಯ್ತಲ್ಲ ಒಳ್ಳೆ ರೇಟ್ ಇರುವಾಗ. ಕಮ್ಮಿ ರೇಟ್ ಇರುವಾಗ ತೊಂದರೆ ಇಲ್ಲ. ಅದು ಹೇಗಾದರೂ ಮಿನಿಮಮ್ ನಮಗೆ ವರ್ಷದಲ್ಲಿ ಒಂದು 700 ರೂಪಾಯಿ 800 ರೂಪಾಯಿ ಹಾಗೆ ರೇಟ್ ಇಡ್ಬೋದು. ಒಂದು ದಿವಸ 300 ರೂಪಾಯಿ ಕೂಡ ಇರ್ಬೋದು, 200 ಇಡ್ಬೋದು, ಅಲ್ಲಿ 2100 ಜಾಸ್ತಿ ಅಂದ್ರೆ 2100 ಹೋಗ್ತದೆ ನಮ್ಮ ಮಲ್ಲಿಗೆಗೆ 2100, ಅದಕ್ಕಿಂತ ಮೇಲೆ ಹೋಗಲ್ಲ. ಈಗ ಪ್ರೀತಿಯ ಶ್ರೋತೃಗಳೇ, ಕೇಳಿದಿರಲ್ಲ, ಇದುವರೆಗೆ ಕರಾವಳಿ ಪ್ರದೇಶದ ಸಣ್ಣ ಹಿಡುವಳಿದಾರರಿಗೂ ಸಹ ಒಂದು ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಅಂತೇಳಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಬಂಟ್ವಾಳ ತಾಲೂಕಿನ ಅಳಿಕೆ ಎಂಬಲ್ಲಿನ ಜೆರಾಲ್ಡ್ ಡಿಸೋಜಾ ಇವರು. ಇವರಿಗೆ ನಮ್ಮ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ನಿಮಗೆ ಕೂಡ ಧನ್ಯವಾದಗಳು. ನಮ್ಮ ಕೇಳುಗರು ತರಬೇತಿಯನ್ನು ನೀಡಲು ಅಥವಾ ನಿಮ್ಮನ್ನು ಸಂಪರ್ಕಿಸಲು ಒಂದು ದೂರವಾಣಿ ಸಂಖ್ಯೆ ಹೇಳ್ಬೋದಾ ಸರ್? ಹೇಳ್ಬೋದು. ನಮ್ಮ ಫೋನ್ ನಂಬರ್ 94 82 25 30 59. ಇನ್ನೊಮ್ಮೆ ಸರ್. 94 82 25 30 59. ಇದಕ್ಕೆ ನೀವು ಕರೆ ಮಾಡಿದ್ರೆ ರಾತ್ರಿ ಹೊತ್ತಿನಲ್ಲಿ ನಾವು ಇದಕ್ಕೆ ಮಾಹಿತಿ ಹೇಳ್ಬಹುದು ನಿಮಗೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಮಲ್ಲಿಗೆ ಕೃಷಿ ಈ ಕುರಿತು ಜೆರಾಲ್ಡ್ ಡಿಸೋಜಾ ಅಳಿಕೆ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶಶಿಕಲಾ ಪ್ರಭು, ಕಾಡುಮಠ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 15 51 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 AM to 10 PM. ಆದ್ರಣ್ಣ, ಬಳತ್ರಿವರ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 15 51 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈಗ ಭಕ್ತಿಗೀತೆಗಳು. ಮೊದಲಿಗೆ ಪುತ್ತೂರು ನರಸಿಂಹನಾಯ್ಕ ಹಾಡಿರುವ ಪುರಂದರದಾಸರ ರಚನೆ. ಓಡಿ ಬಾರಯ್ಯ ವೈಕುಂಠಪತೆ, ನಿನ್ನ ನೋಡುವೆ ಮನದಣಿಯೇ. ಓಡಿ ಬಾರಯ್ಯ ವೈಕುಂಠಪತೆ, ನಿನ್ನ ನೋಡುವೆ ಮನದಣಿಯೇ. ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ, ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ, ಪಾಡಿ ಪೊಗಳುವೆನು ಪರಮ ಪುರುಷ ಹರಿ. ಓಡಿ ಬಾರಯ್ಯ ವೈಕುಂಠಪತೆ, ನಿನ್ನ ನೋಡುವೆ ಮನದಣಿಯೇ. ಕೆಂದಾವರೆ ಪೋಲ್ವ ಪಾದಗಳಿಂದ ರಂಗ, ಧಿಮಿ ಧಿಮಿ ಧಿಮಿ ಕೆಂದು ಕುಣಿಯುತ್ತದೆ. ಕೆಂದಾವರೆ ಪೋಲ್ವ ಪಾದಗಳಿಂದ ರಂಗ, ಧಿಮಿ ಧಿಮಿ ಧಿಮಿ ಕೆಂದು ಕುಣಿಯುತ್ತದೆ. ಅಂದುಗೆ ಕಿರುಗೆಜ್ಜೆ ನಲಿದಾಡುತ್ತ ಬಾರೋ, ಅಂದುಗೆ ಕಿರುಗೆಜ್ಜೆ ನಲಿದಾಡುತ್ತ ಬಾರೋ. ಅರವಿಂದ ನಯನ ಗೋವಿಂದ ನೀ ಬಾರು, ಅರವಿಂದ ನಯನ ಗೋವಿಂದ ನೀ ಬಾರು. ಓಡಿ ಬಾರಯ್ಯ ವೈಕುಂಠಪತೆ, ನಿನ್ನ ನೋಡುವೆ ಮನದಣಿಯೇ. ಓಡಿ ಬಾರಯ್ಯ ವೈಕುಂಠಪತೆ, ನಿನ್ನ ನೋಡುವೆ ಮನದಣಿಯೇ. ತೀರಸ ದಧಿಕೃತವೋರಂಗ ಎನ್ನಯ್ಯ ನಿನಗೆ ಕೊಡುವೆ ಬಾರೋ ಎಣ್ಣೋರಿಗ ತೀರಸ ದಧಿಕೃತವೋರಂಗ ಎನ್ನಯ್ಯ ನಿನಗೆ ಕೊಡುವೆ ಬಾರೋ ಚಿಣ್ಣರ ಒಡನಾಟ ಸಾಕು ಬಿಡೋ ಈಗ ಚಿಣ್ಣರ ಒಡನಾಟ ಸಾಕು ಬಿಡೋ ಈಗ ಬೆಣ್ಣೆಯ ಮೇಲುವುದು ಬೇಡವೋ ಕಂದ ಬೆಣ್ಣೆಯ ಮೇಲುವುದು ಬೇಡವೋ ಕಂದ ಓಡಿ ಬಾರಯ್ಯ ವೈಕುಂಠಪತೆ ನಿನ್ನ ನೋಡುವೆ ಮನದಣಿಯೇ ಪತೇ ನಿನ್ನ ನೋಡುವೆ ಮನದಣಿಯೇ ಮಂಗಳಾತ್ಮಕ ಮೋಹನ ಕಾಯರಂಗ ಸಂಗೀತ ಲೋಲ ಸದ್ಗುಣಶೀಲ ಮಂಗಳಾತ್ಮಕ ಮೋಹನ ಕಾಯರಂಗ ಸಂಗೀತ ಲೋಲ ಸದ್ಗುಣಶೀಲ ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ ಅಂಗನೆಯರಿಗೆಲ್ಲ ಅತಿ ಪ್ರಿಯನಾದ ಶುಭ ಮಂಗಳ ಮೂರುತಿ ಪುರಂದರ ವಿಠಲ ಮಂಗಳ ಮೂರುತಿ ಪುರಂದರ ವಿಠಲ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ಪಾಡಿ ಪೊಗಳುವೆನು ಪರಮ ಪುರುಷ ಹರಿ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ ನೋಡುವೆ ಮನದಣಿಯೇ ನೋಡುವೆ ಮನದಣಿಯೇ 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ ಅಬ 70 ವರ್ಷ ಸೇ ಅಧಿಕ ಉಮ್ರ ಕೆ ದೇಶ್ ಕೆ ಹರ್ ಬುಜುರ್ಗ್ ಕೋ ಅಸ್ಪತಾಲ್ ಮೇ ಮುಕ್ತ ಇಲಾಜ್ ಮಿಲೇಗಾ. ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನ ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ. ಈಗ ಕೇಳಿ ವಿದ್ಯಾಭೂಷಣ ಹಾಡಿರುವ ಸಾಂಪ್ರದಾಯಿಕ ರಚನೆ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜಯ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜಯ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಆಪದ್ಬಾಂಧವ ಪಾಂಡುರಂಗ, ಅನಾಥ ರಕ್ಷಕ ಪಾಂಡುರಂಗ, ಆಪದ್ಬಾಂಧವ ಪಾಂಡುರಂಗ, ಅನಾಥ ರಕ್ಷಕ ಪಾಂಡುರಂಗ, ಆಪದ್ಬಾಂಧವ ಪಾಂಡುರಂಗ, ಅನಾಥ ರಕ್ಷಕ ಪಾಂಡುರಂಗ, ಆಪದ್ಬಾಂಧವ ಪಾಂಡುರಂಗ, ಅನಾಥ ರಕ್ಷಕ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಭಕ್ತ ಪೋಷಕ ಪಾಂಡುರಂಗ ಮುಕ್ತಿ ಪ್ರದಾಯಕ ಪಾಂಡುರಂಗ ಭಕ್ತ ಪೋಷಕ ಪಾಂಡುರಂಗ ಮುಕ್ತಿ ಪ್ರದಾಯಕ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ತಂದೆ ವಿಠಲ ಪಾಂಡುರಂಗ ತಾಯಿ ವಿಠಲ ಪಾಂಡುರಂಗ ತಂದೆ ವಿಠಲ ಪಾಂಡುರಂಗ ತಾಯಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಬಂಧು ವಿಠಲ ಪಾಂಡುರಂಗ ಬಳಗ ವಿಠಲ ಪಾಂಡುರಂಗ ಬಂಧು ವಿಠಲ ಪಾಂಡುರಂಗ ಬಳಗ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಪುಂಡರೀಕವರದ ಪಾಂಡುರಂಗ ಪಂಡರಿವಾಸ ಪಾಂಡುರಂಗ ಪುಂಡರೀಕವರದ ಪಾಂಡುರಂಗ ಪಂಡರಿವಾಸ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಈಗ ಕೇಳಿ ಕೆಜೆ ಯೇಸುದಾಸ್ ಹಾಡಿರುವ ವಿದ್ಯಾ ಪ್ರಸನ್ನ ತೀರ್ಥರ ರಚನೆ. ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯ ಬೇಕೋ, ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯ ಬೇಕೋ, ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯ ಬೇಕು. ಸಾಸಿರ ಬಂದರೆ ಶಾಂತಿ ಎಂತರೆ ತೋರೋ, ನಾಸಿರ ಬಂದರೆ ಶಾಂತಿ ಎಂತರೆ ತೋರೋ, ಸಾಸಿರ ಬಂದಿತು ಶಾಂತಿಯ ಕಾಣಲಿಲ್ಲ, ಸಾಸಿರ ಬಂದರೆ ಶಾಂತಿ ಎಂತರೆ ತೋರೋ, ಸಾಸಿರ ಬಂದಿತ್ತು ಶಾಂತಿಯ ಕಾಣಲಿಲ್ಲ ಸಾಸಿರ ಸಾಸಿರ ವೇಸು ಬಂದವೋ ಸಾಸಿರ ಸಾಸಿರ ವೇಸು ಬಂದವೋ ಆ ಕ್ಲೇಶವು ಏರಿತು ಮೋಸ ಗೋರೇನೋ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯವೇಕೋ ಬೇಡ ಎನ್ನುವರಿಗೆ ನೀಡುವ ದೊರೆನಿ ರೂಢಿಯಬಲ್ಲೆನು ಕಾಡುವುದಿಲ್ಲವೋ ಬೇಡ ಎನ್ನುವರಿಗೆ ನೀಡುವ ದೊರೆನಿ ರೂಢಿಯಬಲ್ಲೆನು ಕಾಡುವುದಿಲ್ಲವೋ ನೀಡಿದ ಭಾಗ್ಯವು ಕೇಡು ತರದೆ ನೀಡಿದ ಭಾಗ್ಯವು ಕೇಡು ತರದೆ ನೀಡಿದ ಭಾಗ್ಯವು ಕೇಡು ತರದೆ ಕಾಪಾಡಬೇಕೆಲು ಪ್ರೌಢ ಪ್ರಧಾನನೇ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯಬೇಕು ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯಬೇಕು